ಮಾವ ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲೇ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್ಬಿಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವು ಆಲಿಸೋಣ ರಫ್ತು ಮಾಡುವ ಕೃಷಿ ಉತ್ಪನ್ನಗಳಲ್ಲಿ ವಿಷಕಾರಿ ಅಂಶಗಳನ್ನು ಪತ್ತೆ ಹಚ್ಚುವುದು ಮತ್ತು ಅದರ ಮಹತ್ವ ಕುರಿತು ತಜ್ಞರಾದ ಡಾ ಹರಿಶ್ಚಂದ್ರ ಆರ್ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸೋಣ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಆಲಿಸೋಣ. ಹಾಗೂ ಮುದ್ದಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೂಡ ಆಲಿಸೋಣ. ಹಾಗಾದರೆ ಮೊದಲಿಗೆ ಬನ್ನಿ, ರಫ್ತು ಮಾಡುವ ಕೃಷಿ ಉತ್ಪನ್ನಗಳು ವಿಷಕಾರಿ ಅಂಶಗಳನ್ನು ಪತ್ತೆ ಹಚ್ಚುವುದು ಮತ್ತು ಅದರ ಮಹತ್ವ ಕುರಿತು ತಜ್ಞರಾದ ಡಾ ಹರಿಶ್ಚಂದ್ರ ಆರ್ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಪದಾರ್ಥಗಳಲ್ಲಿ ಪೀಡೆನಾಶಕ ಅವಶೇಷಗಳ ಗರಿಷ್ಠ ಪ್ರಮಾಣ ಅಥವಾ ಈ ಕನಿಷ್ಠ ಪ್ರಮಾಣ ಎಷ್ಟಿರಬೇಕು, ಈ ಕನಿಷ್ಠ ಪ್ರಮಾಣವನ್ನು ಮೀರಿ ಆಹಾರ ಒಂದು ವಸ್ತುಗಳಲ್ಲಿ ಪೀಡೆನಾಶಕ ಅವಶೇಷಗಳು ಜಾಸ್ತಿ ಇದ್ದಾಗ ನಮ್ಮ ಒಂದು ಆಹಾರವನ್ನು ಸೇವನೆ ಮಾಡತಕ್ಕಂಥ ಜನರ ಮೇಲೆ ಏನು ಕೆಟ್ಟ ಪರಿಣಾಮಗಳಾಗ್ತವೆ, ಈ ಕೀಟನಾಶಕ ಅಥವಾ ಪೀಡೆನಾಶಕದ ಅವಶೇಷಗಳು ಯಾಕೆ ನಮ್ಮ ಆಹಾರ ವಸ್ತುಗಳಲ್ಲಿ ಉಳಿತವೆ, ಅದನ್ನು ಯಾವ ರೀತಿ ನಾವು ಕಡಿಮೆ ಮಾಡಬಹುದು, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪೀಡೆನಾಶಕಗಳ ಅಂಶ ಆಹಾರ ಪದಾರ್ಥಗಳಲ್ಲಿ ಹೆಚ್ಚೆಚ್ಚಾಗಿ ಕಂಡುಬರ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಪೀಡೆನಾಶಕಗಳ ಅವಶೇಷವನ್ನು ಆಹಾರ ಪದಾರ್ಥಗಳಲ್ಲಿ ಹೇಗೆ ಕಡಿಮೆ ಮಾಡಬೇಕು, ರೈತರು ಅದಕ್ಕೆ ಏನು ಒಂದು ಮುಂಜಾಗ್ರತೆಯನ್ನು ತಗೋಬೇಕು, ಯಾವ್ಯಾವ ಒಂದು ಆಹಾರ ವಸ್ತುಗಳಲ್ಲಿ ಯಾವ ರೀತಿ ಪೀಡೆನಾಶಕಗಳ ಒಂದು ಕನಿಷ್ಠ ಪ್ರಮಾಣ ಇದ್ದರೆ ನಮಗೆ ಒಳ್ಳೆಯದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಹಾಗೂ ಕೇಳುಗರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ತಜ್ಞರಾದಂಥ ಡಾಕ್ಟರ್ ಹರಿಶ್ಚಂದ್ರ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಂಥ. ನಮಸ್ಕಾರ ಹರಿಶ್ಚಂದ್ರ ನಾಯಕ್ ಅವರೇ. ಮೊದಲನೇದಾಗಿ, ಪೀಡೆನಾಶಕಗಳ ಅವಶೇಷ ನಮ್ಮ ಆಹಾರ ಪದಾರ್ಥಗಳಲ್ಲಿ ಯಾಕೆ ಉಳಿಯುತ್ತದೆ ಅಂತಕ್ಕಂಥ ವಿಷಯವಾಗಿ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸಿ. ಈಗ ಪೀಡೆನಾಶಕಗಳ ಅವಶೇಷಗಳು ಅದರ ಮಹತ್ವ ಹೇಳಬೇಕು ಅಂತಂದರೆ, ಈ ಪೀಡೆನಾಶಕಗಳ ಅವಶೇಷ ಹೇಗೆ ಉದ್ಭವ ಆಗುತ್ತೆ ಅಂತಂದರೆ, ನಾವು ಕೃಷಿಯಲ್ಲಿ ಬಳಕೆ ಮಾಡತಕ್ಕಂತಹ ಯಾವುದೇ ರಾಸಾಯನಿಕ ಇರಬಹುದು, ಆ ರಾಸಾಯನಿಕಗಳು ಬಳಕೆ ಆದ ನಂತರ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಮೂಲ ರಾಸಾಯನಿಕದಿಂದ ಬೇರ್ಪಡೆಗೊಂಡಂತಹ ಚದುರಿದ ರಾಸಾಯನಿಕಗಳು ಮತ್ತು ಪ್ರತ್ಯಾಕಿತ ಪದಾರ್ಥಗಳು ಮತ್ತು ಜೈವಿಕ ಕ್ರಿಯೆಯಿಂದ ಬದಲಾದಂತಹ ರಾಸಾಯನಿಕಗಳು, ಅವುಗಳ ಕಲ್ಮಶಗಳು, ಇವು ವಿಷತ್ವದ ಮಹತ್ವವನ್ನು ಹೊಂದಿರ್ತಾವೆ ಸರ್. ಇವು ವಿಷಕಾರಿಗಳಾಗಿರ್ತವೆ. ಇವು ಮೂಲ ರಾಸಾಯನಿಕಗಳಿಗಿಂತನೂ ಹೆಚ್ಚಿನ ವಿಷಕಾರಿಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂತಹ ಅಂಶಗಳು. ಇವುಗಳ ಅವಶೇಷ ಆಹಾರ ಪದಾರ್ಥಗಳಲ್ಲಾಗಲಿ, ನೀರಲ್ಲಾಗಲಿ, ಮತ್ತು ಆಹಾರದ ಈ ವಿವಿಧ ಪರಿಸರದ ವಿವಿಧ ಸ್ಥಳಗಳಲ್ಲಿ ಅವುಗಳನ್ನು ನಾವು ಗಣನೀಯವಾಗಿ ಅದರ ಪ್ರಮಾಣಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಯಾಕಂದರೆ ಇವು ಆಹಾರ ಸರಪಳಿಗಳಲ್ಲಿ ಸೇರ್ತಕ್ಕಂತಹ ಮೂಲ ರಾಸಾಯನಿಕ ಕ್ರಿಯೆಯಿಂದ, ವಿವಿಧ ರಾಸಾಯನಿಕ ಕ್ರಿಯೆಗಳಿಂದ ಬೇರ್ಪಡಿಗೊಂಡು ಆಹಾರ ಸರಪಳಿಗಳಲ್ಲಿ ಸೇರ್ತಕ್ಕಂಥ ಒಂದು ಮಹತ್ವವನ್ನು ಪಡೆದಿದ್ದಾವೆ ಸರ್. ಇವು ನಾವು ಬಳಸ್ತಕ್ಕಂಥ ಕೃಷಿಯಲ್ಲಿ ಬಳಸ್ತಕ್ಕಂಥ ರಾಸಾಯನಿಕಗಳಿಂದ ಉದ್ಭವವಾದಂತಹ ಅವಶೇಷಗಳು. ಇವು ಸೂಕ್ಷ್ಮ ಮಾಲಿನ್ಯಕಾರಕಗಳು ಅಂತ ಕರಿತೀವಿ ಸರ್. ಸೂಕ್ಷ್ಮ ಮಾಲಿನ್ಯಕಾರಕಗಳು ಅಂತ ಟ್ರೇಸ್ ಲೆವೆಲ್ ಕಂಟಾಮಿನೆಂಟ್ಸ್ ಅಂತ ಹೇಳ್ತೀವಿ ಸರ್ ನಾವು. ಈಗ ಸೂಕ್ಷ್ಮ ಮಾಲಿನ್ಯಕಾರಕಗಳು ಅಥವಾ ವಿಷಕಾರಕಗಳು ಯಾವ್ಯಾವ ಬರ್ತವೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಇದರಲ್ಲಿ ಸೂಕ್ಷ್ಮ ಮಾಲಿನ್ಯಕಾರಕಗಳಲ್ಲಿ ಅಂತಂದ್ರೆ, ನಾವು ಮೊದಲನೇದಾಗಿ ನಾವು 180 ಹೆಚ್ಚಿನ ಪೀಡನಾಶಕಗಳನ್ನು ನಾವು ಇಲ್ಲಿ ಲಿಸ್ಟ್ ಮಾಡ್ತೀವಿ ಸರ್. ನಾವು 180 ಹೆಚ್ಚು ಇವು ಅಪೇಡಾ ಮತ್ತು FSSA ಏನಿದೆ ಸರ್, ನಾವು ಈ ಒಂದು ಸಂಸ್ಥೆಗಳ ಮುಖಾಂತರ ನೋಂದಣಿ ಆಗಿರ್ತಕ್ಕಂತಹ ಅಥವಾ ಈ ಸಂಸ್ಥೆಗಳು ನಿಗದಿ ಮಾಡಿರ್ತಕ್ಕಂಥ ಕೆಲವೊಂದು ರಾಸಾಯನಿಕಗಳಲ್ಲಿ 180 ಹೆಚ್ಚು ಪೀಡನಾಶಕಗಳಿಗೆ ಸಂಬಂಧಪಟ್ಟವು, ರಾಸಾಯನಿಕ ಇದಕ್ಕೆ ಸಂಬಂಧಪಟ್ಟಂಥವು. ಮುಂದುವರೆದು ಈ ಅಫ್ಲೋಟಾಕ್ಸಿನ್ ಅಂತಕ್ಕಂಥ ಒಂದು ಸೂಕ್ಷ್ಮಜೀವಿಯಿಂದ ಹೊರಸೂಸಲ್ಪಡುವ ಒಂದು ರಾಸಾಯನಿಕ ಸರ್. ಅದು ಇದು ಅಫ್ಲೋಟಾಕ್ಸಿನ್ ಅಂತಕ್ಕಂಥ ಒಂದು ವಿಷ. ಇದು ಹೆಚ್ಚಾಗಿ ಶೇಂಗಾ ಮತ್ತು ಮೆಕ್ಕೆಜೋಳದಲ್ಲಿ ಅಥವಾ ಈ ದ್ವಿದಳ ಧಾನ್ಯಗಳಲ್ಲಿ ಅಥವಾ ಇನ್ನು ಏಕದಳ ಧಾನ್ಯಗಳಲ್ಲಿ ಇದರದ ಅಂಶ ಹೆಚ್ಚಿಗೆ ಆದಾಗ ಇದು ಬಹಳಷ್ಟು ವಿಷಕಾರಿಯಾದಂತಹ ಒಂದು ಅಂಶನೂ ಇದೆ ಸರ್. ಇದು ಇದು ಅಲ್ಲದೆ ಈ ಭಾರವಾದ ಲೋಹಗಳನ್ನು ಹೇಳ್ತೀವಿ ಸರ್ ನಾವು, ಹೆವಿ ಮೆಟಲ್ಸ್. ಹೌದು, ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ ಸರ್. ಇವು ಇವು ಹೆವಿ ಮೆಟಲ್ಸ್ ಇರ್ತಕ್ಕಂಥ ಒಂದು 15-20 ಹೆವಿ ಮೆಟಲ್ಸ್ ಇದಾವೆ ಸರ್. ಕಾಪರ್, ಟಿನ್, ಕ್ಯಾಡ್ಮಿಯಂ, ಕ್ರೋಮಿಯಂ, ಆರ್ಸೆನಿಕಲ್ಸ್ ಇವೆಲ್ಲ ಇರ್ತಕ್ಕಂಥ ಇದ್ರದ್ದು ಒಂದು ಬರ್ತದೆ ಸರ್. ಇದು ಅಲ್ಲದೆ ನ್ಯಾಚುರಲ್ ಆಗಿ ಬರ್ತಕ್ಕಂಥ ಕೆಲವೊಂದು ಈ ಅಗ್ಯಾರಿಕ್ ಆಸಿಡ್, ಹೈಡ್ರೋಜಿನಿಕ್ ಆಸಿಡ್, ಹೈಪರ್ಸಿನ್, ಸ್ಯಾಫ್ರೋಲ್ ಅಂತಕ್ಕಂತಹ ಇವುಗಳು ಕೂಡ ಕೆಲವು ಸ್ವಾಭಾವಿಕ ಉದ್ಭವ ಆಗತಕ್ಕಂತಹ ಒಂದು ಔಷಧಿಗಳು ಸರ್. ಇವು ಇವು ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ಸರ್ ನಾವು. ಇದು ಅಲ್ಲದೆ ನಾವು ಈ ಜೇನು ಉತ್ಪಾದನೆಗೋಸ್ಕರ ಬಳಸ್ತಕ್ಕಂತಹ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ ಸರ್ ನಾವು. ಈ ಆಂಟಿಬಯೋಟಿಕ್ ರೆಸಿಡ್ಯೂಸ್ ಅಂತ ಏನು ಹೇಳ್ತೀವಿ ಸರ್, ಇದು ಕೂಡ ಸೂಕ್ಷ್ಮ ಮಾಲಿನ್ಯಕಾರಕಗಳು ಸರ್. ಇವು ಜೇನಿನ ಉತ್ಪಾದನೆ ಮತ್ತು ಜೇನುನೊಣಗಳ ಒಂದು ಉತ್ಪಾದನೆ ಹೆಚ್ಚಳ ಮಾಡಲಿಕ್ಕೆ ಬಳಸ್ತಕ್ಕಂತಹ ಅಥವಾ ಜೇನುನೊಣಗಳ ಮೇಲೆ ಕೀಟನಾಶಕಗಳನ್ನು ಬಳಕೆ ಮಾಡೋದ್ರಿಂದ, ಜೇನುನೊಣಗಳ ಮೇಲೆ ಈ ಆಂಟಿಬಯೋಟಿಕ್ಗಳನ್ನು ಬಳಕೆ ಮಾಡಿ ಅವುಗಳಿಂದ ಕೂಡ ಈ ಸೂಕ್ಷ್ಮ ಮಾಲಿನ್ಯಕಾರಕಗಳು ಉದ್ಭವ ಆಗ್ತವೆ ಸರ್. ಇವು 5-6 ತರಹದ ಸೂಕ್ಷ್ಮ ಮಾಲಿನ್ಯ ಟ್ರೇಸ್ ಲೆವೆಲ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ ಸರ್. ಈಗ ಇವೆಲ್ಲ ಉಳ್ಕೊಳ್ಳೋದು ಯಾಕೆ? ನಮ್ಮ ರೈತರು ಈ ರಾಸಾಯನಿಕಗಳನ್ನು ಅತಿಯಾಗಿ, ರಾಸಾಯನಿಕ ಪೀಡನಾಶಕಗಳನ್ನು ಅತಿಯಾಗಿ ಬಳಸೋದ್ರಿಂದ ಉಳಿತಾವಂತೀರ ಹೇಗೆ ಇವೆಲ್ಲ? ಅದು ಬಳಕೆ ಪ್ರಮಾಣ ಮತ್ತು ಬಳಕೆ ಸಮಯ ಮಹತ್ವವನ್ನು ಪಡೆದಿದೆ ಸರ್. ಇಲ್ಲಿ ಈಗ ರಾಸಾಯನಿಕ ಬಳಕೆ ಮಾಡಿದ ತಕ್ಷಣ ಅದರಲ್ಲಿ ಎಲ್ಲದೂ ಉಳಿದಿದೆ ಅಂತ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಇಲ್ಲಿ ಬಳಕೆ ಮಾಡ್ತಕ್ಕಂಥ ಸಮಯ ಬಹುಮುಖ್ಯವಾದದ್ದು ಸರ್. ಈಗ ಕಟಾವಿನ ಹಂತದಲ್ಲಿ ರೈತರು ಕೆಲವೊಂದು ರಾಸಾಯನಿಕಗಳು ಭೂಮಿಯಲ್ಲಿ ಬಹುಕಾಲದೊಳಗೆ ಉಳಿತಕ್ಕಂಥ ರಾಸಾಯನಿಕಗಳನ್ನ ಬಳಕೆ ಮಾಡೋದನ್ನ ಬಿಡಬೇಕಾಗ್ತದೆ. ಅವುಗಳನ್ನ ಬಿಟ್ಟು ಬೇಗ ಕರಗತಕ್ಕಂತಹ ಸೂರ್ಯಶಾಖದಿಂದ ಅಥವಾ ಈ ವಾತಾವರಣದಲ್ಲಿ ಇರ್ತಕ್ಕಂತಹ ಆರ್ದ್ರತೆಯಿಂದ ಬೇಗನೆ ಕರಗಿ ಹೋಗ್ತಕ್ಕಂಥ ಕೆಲವು ಕಳ್ಕೊಳ್ತಕ್ಕಂಥ ರಾಸಾಯನಿಕಗಳನ್ನ ನಾವು ಬಳಕೆ ಮಾಡೋದ್ರಿಂದ ನಾವು ರೋಗ ಅಥವಾ ಕೀಟ ಹತೋಟಿಯನ್ನು ಮಾಡಬಹುದು. ಆಮೇಲೆ ಪರಿಸರಕ್ಕೆ ಯಾವುದೇ ತರದ ಅದರದ ಶೇಷಾಂಶ ಉಳಿದ ಹಾಗೆ ನಾವು ನೋಡ್ಕೋಬಹುದು ಸರ್. ಈಗ ಆಹಾರದಲ್ಲಿನ ಮಾಲಿನ್ಯಕಾರಕಗಳು ಅಂದ್ರೇನು ಮತ್ತು ಆಹಾರ ಬೆಳೆಗಳ ಮಾಲಿನ್ಯ ಆಗುದಂದ್ರೇನು? ಆಹಾರ ಬೆಳೆಗಳು ವಿಷಪೂರ್ತ? ಹೌದು ಸರ್, ಆಹಾರದಲ್ಲಿನ ಸೂಕ್ಷ್ಮ ಮಾಲಿನ್ಯಕಾರಕಗಳು ಅಂತಂದ್ರೆ ಆಹಾರ ಪದಾರ್ಥಗಳಿಂದ ಕೆಲವೊಂದು ಸೂಕ್ಷ್ಮ ಜೀವಿ ಅಥವಾ ಈ ಕೆಲವೊಂದು ಬ್ಯಾಕ್ಟೀರಿಯಾ ಅಥವಾ ಕೆಲವೊಂದು ಫಂಗಸ್ ಈ ಕ್ರಿಯೆಗಳಿಂದ ಒಳಪಟ್ಟು ಅವುಗಳು ಹೊರಸೂಸುವಂತ ಕೆಲವು ಮಾಲಿನ್ಯಕಾರಕಗಳು. ಫಾರ್ ಎಕ್ಸಾಂಪಲ್, ಇದು ನಾವು ಏನ್ ಹೇಳ್ತೀವಿ, ಉದಾಹರಣೆಗೆ ಅಫ್ಲೋಟಾಕ್ಸಿನ್ ಅಂತ ಹೇಳ್ತೀವಿ ಸರ್ ನಾವು. ಅಫ್ಲೋಟಾಕ್ಸಿನ್ ಇದು ಆಹಾರ ಬೆಳೆಗಳಲ್ಲಿ ಕೆಲವೊಂದು ಸೂಕ್ಷ್ಮ ಜೀವಿಗಳಿಂದ ಹೊರಸೂಸತಕ್ಕಂಥ ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸ್, ವಿಷಕಾರಿ ಅಂಶ ಸರ್. ಇದು ಆಹಾರ ಬೆಳೆಗಳ ಮೇಲೆ ಉದ್ಭವ ಆಗಿರ್ತಕ್ಕಂಥ ವಿಷಕಾರಿ ಅಂದರೆ ಈ ಟ್ರೇಸ್ ಲೆವೆಲ್ ಸೂಕ್ಷ್ಮ ಮಾಲಿನ್ಯಕಾರಕಗಳು ಅಂತಂದರೆ ನಾವು ಬಳಸ್ತಕ್ಕಂಥ ರಾಸಾಯನಿಕಗಳಿಂದ ಅವುಗಳ ಉಳಿಕೆಗಳು ಈ ಬೆಳೆಗಳ ಮೇಲೆ ಉಳಿದ ನಂತರ ಆ ಉಳಿಕೆಯ ಪ್ರಮಾಣ ವಿಷವಾಗಿ ಪರಿವರ್ತವಾಗೋದನ್ನು ನಾವು ಆಹಾರ ಬೆಳೆಗಳಲ್ಲಿ ವಿಷಕಾರಿ ಪದಾರ್ಥಗಳ ಉಳಿಕೆ ಅಂತ ಹೇಳ್ತೀವಿ ಸರ್ ನಾವು. ಕೀಟನಾಶಕಗಳಾಗಿರ್ಬೋದು, ರೋಗನಾಶಕಗಳಾಗಿರ್ಬೋದು, ಶಿಲೀಂಧ್ರನಾಶಕಗಳಾಗಿರ್ಬೋದು, ಇವು ಬಳಕೆ ಮಾಡಿದ ಮೇಲೆ ಉಳಿದಿರತಕ್ಕಂತಹ ಅದರ ಅಂಶ, ಆ ಅಂಶ ಏನಿದೆ ಅಂದರೆ ಬಹುಮಹತ್ವವಾದ ವಿಷಕಾರಿಯಾದ ಮಹತ್ವ, ವಿಷದ ಮಹತ್ವವನ್ನು ಹೊಂದಿರ್ತಾರೆ ಸರ್. ಅಂದರೆ ಆ ಅಂಶ ದೇಹದೊಳಗೆ ಹೋದರೆ ದೇಹದಲ್ಲಿ ಇರತಕ್ಕಂಥ ಕೆಲವೊಂದು ಅಂಗಾಂಗಗಳಲ್ಲಿ ಸೇರಿಕೊಂಡು ಅದು ವಿಷತ್ವದ ಪರಿಣಾಮವನ್ನು ಉಂಟು ಮಾಡಿ ಮನುಷ್ಯನಿಗೆ ಹಲವಾರು ಅಂಗವಿಕಲತೆಗಳಿರಬಹುದು, ಹಲವಾರು ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತವೆ. ಅದನ್ನು ನಾವು ನೇರವಾಗಿ ಅದನ್ನು ಲಿಂಕ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಒಂದು ಕಾರಣ ಅಂತ ನಾವು ಪರಿಗಣನೆ ಮಾಡಬಹುದು ಅಂತ ಹೇಳ್ತೀನಿ ಸರ್. ಈಗ ನಮ್ಮ ಭಾಗಕ್ಕೆ ಬಂದಾಗ, ರಾಯಚೂರು ಭಾಗಕ್ಕೆ ಬಂದಾಗ ಮುಖ್ಯವಾಗಿ ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ಭತ್ತ ಬೆಳೀತಾರೆ. ಆಮೇಲೆ ಎರಡನೇದಂತಂದರೆ ಈ ಮೆಣಸಿನಕಾಯಿಗೆ ಬಂದಾಗ ಇಲ್ಲಿ ಹೆಚ್ಚಾಗಿ ಕೀಟನಾಶಕ ಮತ್ತು ರೋಗನಾಶಕಗಳನ್ನು ಅತಿಯಾಗಿ ಬಳಸ್ತಾ ಇರ್ತಾರೆ ನಮ್ಮ ಭತ್ತದಲ್ಲಿ. ಇಲ್ಲಿ ನಿಮ್ಮ ವಿಶ್ವವಿದ್ಯಾಲಯದಿಂದ ಏನಾದರೂ ಸಂಶೋಧನೆಗಳಿರ್ಬೋದು ಅಥವಾ ಏನಾದರೂ ಅದರ ಬಗ್ಗೆ ವಿಚಾರಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಭತ್ತದಲ್ಲಿ ಯಾವ ಒಂದು ಅಂಶಗಳು, ರೋಗನಾಶಕಗಳು, ಕೀಟನಾಶಕ ಅಂಶ ಕಂಡು ಬರ್ತಾ ಇದೆ ಅಂತ ಅನ್ನೋದು? ಹೌದು ಸರ್, ಈಗ ಇತ್ತೀಚೆಗೆ ನಾವು ಭತ್ತದಲ್ಲಿ ಈಗ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ನಾವು ಮಾದರಿಗಳನ್ನ ಸಂಗ್ರಹಣೆ ಮಾಡಿದ್ದೀವಿ ಸರ್. ಸೊ ಆ ಮಾದರಿಗಳನ್ನ ಸಂಗ್ರಹಣೆ ಮಾಡಿಬಿಟ್ಟು ನಾವು ಅವುಗಳನ್ನ ವಿಶ್ಲೇಷಣೆ ಮಾಡ್ತಾ ಇದೀವಿ. ಅದರದ್ದು ಇನ್ನೂ ನಾವು ವರದಿಯನ್ನು ಸಿದ್ಧ ಮಾಡಿಲ್ಲ. ಈಗ ಇತ್ತೀಚೆಗೆ ಒಂದು ನಮ್ಮ ಮಾಧ್ಯಮದ ಮುಖಾಂತರ ಗೊತ್ತುಪಡಿಸಿದೆ ಅಂತಂದರೆ, ಕೇಂದ್ರ ಸರ್ಕಾರದಲ್ಲಿ ಒಂದು ಈ ರಫ್ತು ಮಾಡಬೇಕಾದ ಸಮಯದಲ್ಲಿ ಅಕ್ಕಿಯಲ್ಲಿ ಎರಡು ರಾಸಾಯನಿಕಗಳನ್ನು ಅವ್ರು ಗುರುತು ಮಾಡಿದ್ದಾರೆ, ಅವುಗಳ ಪ್ರಮಾಣ ಬಂತು. ಅಲ್ಲಲ್ಲೇ ನಾವು ಪೇಪರ್ನಲ್ಲ ಓದಿದೀವಿ, ಹೌದು ಸರ್, ರಫ್ತು ಮಾಡ್ತಕ್ಕಂಥ ಅಕ್ಕಿಯಲ್ಲಿ ವಿಷಕಾರಿ ಅಂಶ ಇರೋದ್ರಿಂದ ರಫ್ತು ವಾಪಸ್ ಬರ್ತಾ ಇದೆ ಅಂತ. ಹೌದು ಸರ್, ಅವು ಎರಡು ರಾಸಾಯನಿಕಗಳು, ಒಂದು ಐಸೋಪ್ರೋಥಿಯೋಲ್ ಏನಂತಕ್ಕಂಥದ್ದು ಮತ್ತು ಟ್ರೈಸೈಕ್ಲೋಜೋಲ್ ಅಂತಕ್ಕಂಥ ಎರಡು ರಾಸಾಯನಿಕಗಳನ್ನ ಬೆಂಕಿ ರೋಗಕ್ಕೆ ಬತ್ತಕ್ಕೆ ಬರ್ತಕ್ಕಂಥ ಬೆಂಕಿ ರೈತರಿಗೆ ಬಳಸ್ತಾ ಇದ್ದಾರೆ ರೈತರು. ಅದರ ಪ್ರಮಾಣ ಏನಾಗಿದೆ ಅಂತಂದ್ರೆ, ಈ ಅಕ್ಕಿಯಲ್ಲಿ ಮತ್ತು ಭತ್ತದಲ್ಲಿ ಉಳಿಕೆಯಾಗಿ ಆ ಉಳಿಕೆಯ ಪ್ರಮಾಣ ಗರಿಷ್ಠ ಪ್ರಮಾಣಕ್ಕಿಂತ ಮೀರಿ ಹೋಗ್ತಾ ಇದ್ರಿಂದ ಆ ತರದ ದಾಸ್ತಾನುಗಳನ್ನ ಅಲ್ಲಿ ಕನಿಷ್ಠ ಪ್ರಮಾಣಕ್ಕಿಂತ ಮೀರಿ ಹೋಗ್ತಾ ಇದ್ರಿಂದ ಆ ತರದ ಒಂದು ದಾಸ್ತಾನುಗಳನ್ನ ಅವರು ಕೊಂಡ್ಕೊಳ್ತಾ ಇಲ್ಲ. ಇದು ಅಕ್ಕಿಯ ವಿಚಾರವಾದ್ರೆ ಇನ್ನು ನಮ್ದು ಈ ಮಾವಿನ ಹಣ್ಣದ್ದು ಅದನ್ನು ಕೂಡ ಆ ತರ ಆಗಿದೆ ಸರ್. ಇದು ಶೇಷಾಂಶಗಳ ಒಂದು ಪ್ರಮಾಣವನ್ನು ನಾವು ಬಹುಮುಖ್ಯವಾಗಿ ಪರಿಗಣನೆ ತೆಗೆದುಕೊಂಡು ಅಕ್ಕಿ ಭತ್ತದ ಬೆಳೆಯಲ್ಲಿ ನಾವು ಭತ್ತದ ಉತ್ಪಾದನೆಯಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ರಾಸಾಯನಿಕಗಳನ್ನು ಯಾವುದೇ ಕಾರಣಕ್ಕೂ ರಾಸಾಯನಿಕಗಳನ್ನು ಈ ಹೂವಾಡುವ ಹಂತದಿಂದ ಕಾಯಿ ಕಟ್ಟು ಕಾಳು ಮತ್ತು ಕಾಯಿ ಮಾಗುವ ಹಂತದವರೆಗೂ ನಾವು ಕೆಲವೊಂದು ರಾಸಾಯನಿಕಗಳು ಬೇಗನೆ ಕರಗಿ ಹೋಗ್ತಕ್ಕಂಥ ರಾಸಾಯನಿಕಗಳು, ಅವುಗಳ ಅವಶೇಷಗಳು ಉಳಿಯೋದಿಲ್ಲ, ಉಳಿಯದ ಹಾಗೆ ಇರ್ತಕ್ಕಂಥ ರಾಸಾಯನಿಕಗಳನ್ನು ನಾವು ತೆಗೆದುಕೊಂಡು ಮತ್ತು ರೋಗ ಮತ್ತು ಕೀಟನಾಶಕಗಳು ಕೀಟ ಹತೋಟಿಗಳನ್ನು ಮಾಡಬೇಕಾಗತ್ತೆ ಸರ್. ಅಲ್ಲಿ ಯಾವುದಾದ್ರೂ ಒಂದು ರಾಸಾಯನಿಕಗಳನ್ನು ನಾವು ತಗೊಂಡಿದ್ದೆ ಆದಲ್ಲಿ ಅಂತಹ ರಾಸಾಯನಿಕಗಳು ಒಂದರಿಂದ ಎರಡು ತಿಂಗಳು ಮೂರು ತಿಂಗಳು ಉಳ್ಕೊಳ್ಳೋಂಥ ರಾಸಾಯನಿಕ ಇದ್ದರೆ ಅವು ಸ್ವಾಭಾವಿಕವಾಗಿ ಅವು ದಾಸ್ತಾನಲ್ಲಿ ಸೇರ್ಕೊಂಡ್ಬಿಟ್ಟು ದಾಸ್ತಾನು ನಮ್ಮ ದಾಸ್ತಾನನ್ನು ಅವರು ಮುಟ್ಟುಗೋಲು ಹಾಕ್ತಕ್ಕಂಥದ್ದು ಒಂದು ಇದೇ ಇದೆ ಸರ್. ಅಂದರೆ ಈಗ ರೈತರಿಗೆ ವಿಶ್ವವಿದ್ಯಾಲಯದಿಂದ ಈ ಒಂದು ಕೀಟನಾಶಕಗಳು ಬಹಳ ದಿವಸದವರೆಗೆ ನಮ್ಮ ಒಂದು ಕೃಷಿ ಉತ್ಪನ್ನಗಳಲ್ಲಿ ಉಳಿತಾವೆ, ಇಂಥವುಗಳನ್ನು ಸಿಂಪರಣೆ ಮಾಡಬೇಡಿ ಅಂತಕ್ಕಂಥದ್ದು ಏನಾದರೂ ಅವುಗಳ ವರ್ಗೀಕರಣ ಮಾಡಿ ರೈತರಿಗೆ ತಿಳಿಸಿ. ಕೆಲವೊಂದು ರಾಸಾಯನಿಕಗಳದು ಅವುಗಳು ಒಂದು ಬೆಳೆಯಲ್ಲಿ ಸುಮಾರು ಈಗ ತೊಗರಿಯಲ್ಲಿ ತಗೊಂಡಾಗ 50 ಹೆಚ್ಚು ರಾಸಾಯನಿಕಗಳಿದ್ದಾವೆ. ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದು ರಾಸಾಯನಿಕ ಅತಿ ಶೀಘ್ರದಲ್ಲಿ ಅದರದ್ದು ಒಂದು ಕೀಟನಾಶಕ ಕೀಟದ್ದು ಅಥವಾ ಈ ರೋಗದ ಬಾಧೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದನ್ನ ಅವರು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಆದ್ರೆ ಒಂದೇ ಸಲ ಬಳಕೆ ಮಾಡೋದಕ್ಕೆ ಅವರಿಗೆ ಒಂದೇ ಸಲ ಬಳಕೆ ಮಾಡಿ ಅವರು ಅದರಿಂದ ಅವರು ಹೊರತಾಗಿರಲ್ಲ, ಪದೇ ಪದೇ ಬಳಕೆ ಮಾಡೋದ್ರಿಂದ ಅದರ ಅಂಶ ಏನಾಗುತ್ತೆ ಅದರಲ್ಲಿ ಉಳಿಕೆ ಉಂಟಾಗಿ ಆ ಅಂಶ ವಿಶ್ಲೇಷಣೆ ಮಾಡಿದಾಗ ಕಂಡು ಬಂದ್ಬಿಡುತ್ತೆ. ಸೊ ಹಾಗಾಗಿ ರೈತರು ಭಾರತೀಯ ಒಂದು ನೋಂದಣಿ ಸಂಸ್ಥೆ ಏನಿದೆಲ್ಲ, ಕೀಟನಾಶಕ ಮಂಡಳಿ ಮತ್ತು ನೋಂದಣಿ ಸಂಸ್ಥೆ ಏನಿದೆಲ್ಲ, ಅದು ಗುರುತು ಮಾಡಿರ್ತಕ್ಕಂಥ ಕೀಟನಾಶಕಗಳಲ್ಲಿ ಕೆಲವೊಂದು ಸೂಕ್ಷ್ಮ ಕೀಟನಾಶಕಗಳು ಇದ್ದಾವೆ, ಬೇಗ ಅತಿ ಕಡಿಮೆ ಸಮಯದಲ್ಲಿ ಅವು ಭೂಮಿಯ ಒಂದು ವಾತಾವರಣದಿಂದ ಕರಗಿ ಹೋಗ್ತಕ್ಕಂಥದ್ದು, ಅಂಥವುಗಳನ್ನ ಅವರು ಕೀಟ ಹತೋಟಿಗಳನ್ನು ಮಾಡಬೇಕಂತ ನಾವು ಶಿಫಾರಸು ಮಾಡ್ತೀವಿ ಸರ್. ಇಲ್ಲಿ ಎಷ್ಟು ಕೀಟನಾಶಕಗಳನ್ನು ಈ ಒಂದು ಕಾಯ್ದೆ ಅಡಿಯಲ್ಲಿ ತರಲಾಗಿದೆ? ಹಾಂ ಸರ್, ಇದು FSSAI ಕಾಯ್ದೆ ಇದೆಲ್ಲ ಸರ್, ಅಲ್ಲಿ FSSAI ಕಾಯ್ದೆ ಅಡಿಯಲ್ಲಿ ನಾವು 189 ಹೆಚ್ಚಿನ ಕೀಟನಾಶಕಗಳನ್ನು ನಾವು ಕಾಯ್ದೆ ಅಡಿಯಲ್ಲಿ ತಂದಿದ್ದೀವಿ ಸರ್. ಭಾರತ ಸರ್ಕಾರ ಕಾಯ್ದೆ ಅಡಿಯಲ್ಲಿ ತಂದಿದೆ ಅದನ್ನು. ಅದರ ಪ್ರಕಾರ ನಾವು ಒಂದು ಯಾವುದಾದ್ರೂ ಒಂದು ಪದಾರ್ಥದಲ್ಲಿ ಅಕ್ಕಿ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಕೀಟನಾಶಕಗಳ ಸಂಬಂಧಪಟ್ಟಂಗೆ ಕೀಟನಾಶಕಗಳ ಸಂಬಂಧಪಟ್ಟ 180 ಹೆಚ್ಚಿನ ರಾಸಾಯನಿಕಗಳನ್ನು ನಾವು ವಿಶ್ಲೇಷಣೆ ಮಾಡಿ ಅವುಗಳ ಅಂಶ ನೋಡಬೇಕಾಗತ್ತೆ ಸರ್. ಸೊ ಅದು ಅಪೇಡ ಮತ್ತು FSSAI ಅಂತಕ್ಕಂಥ ಎರಡು ಸಂಸ್ಥೆಗಳ ನಿರ್ದೇಶನದ ಮೇಲೆಗೆ ನಾವು ಮಾಡ್ತಾ ಇದ್ದೀವಿ ಸರ್. ಅವುಗಳ ಅಂಶನ ನಾವು ಅವರು ನಿಗದಿಪಡಿಸಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ನೋಡಬೇಕಾಗತ್ತೆ. ಯಾವ ಬೆಳೆ ಪದಾರ್ಥಗಳು ಪ್ರತಿಯೊಂದು ರಾಸಾಯನಿಕದ ಗರಿಷ್ಠ ಪ್ರಮಾಣಕ್ಕಿಂತನೂ ಅವರು ಹೇಳಿರ್ತಕ್ಕಂಥ ಪ್ರಮಾಣಕ್ಕಿಂತ ಹೆಚ್ಚಿಗೆ ಇದ್ದಾಗ ನಾವು ಆ ತರದ ಪದಾರ್ಥಗಳಲ್ಲಿ ನಾವು ಇದರ ಅಂಶ ಹೆಚ್ಚಿಗೆ ಅಂತ ನಾವು ನಮೂದನೆ ಮಾಡಬೇಕಾಗತ್ತೆ ಸರ್. ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ಯಾವ್ದು ಇದರಿಂದ ಯಾವುದೇ ಥರದ ತೊಂದರೆ ಇಲ್ಲ ಅಂತ ನಾವು ಅದು ಆ ಥರದ ಪದಾರ್ಥಗಳನ್ನು ನಾವು ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ಸರ್. ಈಗ ಜೇನು ಸಾಕಾಣಿಕೆಯಲ್ಲಿ ರೈತರು ಈ ಕೆಲವೊಂದು ಆಂಟಿಬಯೋಟಿಕ್ಗಳನ್ನು ಉಪಯೋಗ ಹೌದು ಇತ್ತೀಚೆಗೆ ಅದರದ್ದು ಆಂಟಿಬಯೋಟಿಕ್ ರೆಸಿಡಿ ಅಂತಕ್ಕಂಥದ್ದು ಜೇನು ಸಾಕಾಣಿಕೆ ಮಾಡಿ. ಹೌದು ಸರ್ ಜೇನು ಸಾಕಾಣಿಕೆ ಒಂದು ಲಾಭದಾಯಕ ಮತ್ತು ಗುಡಿ ಕೈಗಾರಿಕೆ ಅಂತ ಹೇಳ್ತೀವಿ ಸರ್. ಇತ್ತೀಚಿನ ದಿನಗಳಲ್ಲಿ ಕೀಟನಾಶಕ ಉಪಯೋಗ ಮಾಡ್ತಾರೆ ಸರ್. ಈ ಜೇನಿನ ಗೂಡಿಗೆ ಬರ್ತಕ್ಕಂಥದ್ದು ಅಥವಾ ಜೇನಿನ ನೊಣಕ್ಕೆ ಜೇನಿನ ಹುಳುಗಳಿಗೆ ರೋಗಗಳಿಗೆ ನಾವು ಕೆಲವೊಂದು ಈ ಲಘು ಕಡಿಮೆ ವಿಷತ್ವ ಹೊಂದಿರತಕ್ಕಂಥ ರಾಸಾಯನಿಕಗಳನ್ನು ನಾವು ರೈತರಿಗೆ ನಾವು ಹೇಳ್ತೇವೆ. ಆದರೆ ರೈತರು ಅದನ್ನು ಪದೇ ಪದೇ ಅದನ್ನು ಬಳಕೆ ಮಾಡಿದಾಗ ಸೊ ಆ ರಾಸಾಯನಿಕಗಳೇನಾಗ್ತದೆ ಸ್ವಾಭಾವಿಕವಾಗಿ ಜೇನಿಗೆ ತುಪ್ಪದಲ್ಲಿ ಬಂದ್ಬಿಟ್ಟಿದೆ ಸರ್. ಅದು ಒಂದು. ಆಮೇಲೆ ಈ ಆಂಟಿಬಯೋಟಿಕ್ಸ್ ಅಂತ ಹೇಳಿ ಇವು ಆಂಟಿಬಯೋಟಿಕ್ಸ್ ಏನ್ ಮಾಡ್ತಾ ಇದಾರೆ ಅದರದ್ದು ಪ್ರೊಡಕ್ಷನ್ ಅದರದ್ದು ಉತ್ಪಾದನೆ ಜಾಸ್ತಿ ಆಗಲಿ ಅಂತಕ್ಕಂಥ ಒಂದು ಗ್ರೋತ್ ಮತ್ತೆ ಅದರದ್ದು ಬೆಳವಣಿಗೆ ಜಾಸ್ತಿ ಆಗಲಿ ಅಂತಕ್ಕಂಥ ಒಂದು ಇದರಿಂದ ಅದನ್ನು ಬಳಕೆ ಮಾಡೋದ್ರಿಂದ ಅವುಗಳ ಅಂಶ ಕೂಡ ಅದರಲ್ಲಿ ಬರ್ತಾ ಇದೆ. ಸ್ವಾಭಾವಿಕವಾಗಿ ಸುಮಾರು ಒಂದು 28 ಹೆಚ್ಚು ಆಂಟಿಬಯೋಟಿಕ್ಸ್ ನ ಅದರದ್ದು ಒಂದು ಅವಶೇಷಗಳನ್ನ ನೀವು ಗಣನೆಗೆ ತೆಗೆದುಕೊಳ್ಬೇಕು. ಅವು ಆಂಟಿಬಯೋಟಿಕ್ ಅಂಶಗಳು ಬಹಳಷ್ಟು ವಿಷಕಾರಿ ಪರಿಣಾಮ ಹೊಂದಿದೆ ಬೇರೆ ಜೀವಿಗಳ ಮೇಲೆ. ಹಾಗಾಗಿ ಅವುಗಳ ಉಪಯೋಗ ಮತ್ತು ಅವುಗಳ ಅವಶೇಷಗಳನ್ನ ನೀವು ನೋಡಬೇಕಾಗತ್ತೆ ಅಂತ ಅದನ್ನ ನಮ್ಮ ಈ ಕಾಯ್ದೆ ನಮಗೆ ಹೇಳುತ್ತೆ ಸರ್. ಈಗ ಭತ್ತಕ್ಕೆ ಬಂದಾಗ ನೀವು ಹೇಳಿದ್ರೆ ಈಗ ಭತ್ತ ಎಕ್ಸ್ಪೋರ್ಟ್ ಆಗೋದು ಸಹ ಒಂದು ವಿಶೇಷವಾಗಿ ಕಡಿಮೆ ಆಗ್ತಾ ಇದೆ ಈ ಕೀಟನಾಶಕ ಅಂಶ ಉಳಿದ್ರಿಂದ ಅಂತಕ್ಕಂಥದ್ದು. ರೈತರು ಭತ್ತದ ಬೆಳೆಯಲ್ಲಿ ಈ ಕೀಟನಾಶಕ ಅಂಶ ಕಡಿಮೆ ಗೊಳಿಸಬೇಕಾಗಿತ್ತು ಅಂತಂದ್ರೆ ಅಥವಾ ಅವಶೇಷ ಉಳಿಲಾರ್ದಂಗೆ ನಾವು ಉತ್ಪಾದನೆಯನ್ನು ಮಾಡಬೇಕಾಗಿತ್ತಂದ್ರೆ ಏನು ಮಾಡ್ಬೇಕಂತೀರಿ ಸರ್? ಇಲ್ಲಿ ರೈತರು ಅನುಸರಿಸಬೇಕಾದಂಥ ಕೆಲವು ಪದ್ಧತಿಗಳಿದಾವೆ ಸರ್. ಅವರು ಒಂದು ಕೆಲವೊಂದು ಘಟನೆಗಳು ಕೆಲವೊಂದು ಈ ಯೋಜನೆಗಳು ಇರುತ್ತೆ ಅಂತ ಹೇಳ್ತೀವಿ ನಾವು. ಕೆಲವೊಂದು ಘಟನೆಗಳನ್ನು ಅವರು ಪದೇ ಪದೇ ಅವರು ರೂಢಿಯಲ್ಲಿ ಇಟ್ಕೊಂಡಿರ್ತಾರೆ. ಈ ದಿನಕ್ಕೆ ಈ ತರದ್ದು ನಾವು ರಾಸಾಯನಿಕಗಳನ್ನು ತೆಗೆದುಕೊಂಡಾಗ ಈ ತರದ್ದು ರೋಗ ಅಥವಾ ಈ ತರದ ಕೀಟಬಾಧೆ ಹೋಗಿದೆ ಅಂತಕ್ಕಂಥದ್ದು ಯಾವುದೋ ಒಂದು ಕಾಲದಲ್ಲಿ ನಡೆದಿರ್ತದ್ದು ಅದನ್ನ ಅವರು ಆ ಒಂದು ಘಟನೆಗೆ ಅವರು ಒಗ್ಗೂಡ್ಕೊಂಡು ಅದೇ ತರದ ಒಂದು ಬೆಳೆ ಪದ್ಧತಿಗಳನ್ನು ಅನುಸರಿಸ್ತಾರೆ. ಅದನ್ನು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿರ್ತಾರೆ ಅದು ಬಿಡಬೇಕಾಗತ್ತವ್ರು. ಕಾಲಕ್ಕೆ ತಕ್ಕಂತೆ ಈ ಪದ್ಧತಿಗೆ ತಕ್ಕಂತೆ ಒಗ್ಗಿಕೊಂಡು ಅತಿ ಸಣ್ಣ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸಬೇಕು. ಮತ್ತು ರಾಸಾಯನಿಕಗಳ ಬಳಕೆ ಏನಂತಂದ್ರೆ ಹೂವಾಡುವ ಹಂತಕ್ಕಿಂತ ಮುಂಚೆನೆ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವರು ನಿಲ್ಲಿಸಬೇಕಾಗತ್ತೆ. ಹೂವಾಡುವ ಹಂತದಿಂದ ಕಾಳು ಹಾಲುಗಾಳಾಗೋದು, ಹಾಲುಗಾಳಿನಿಂದ ಕಾಳು ಕಟ್ಟತಕ್ಕಂತ ಸಮಯದಲ್ಲಿ ರಾಸಾಯನಿಕಗಳು ಬಳಕೆ ಮಾಡಿದ್ದೇ ಆದಲ್ಲಿ ಆ ರಾಸಾಯನಿಕ ಅವಶೇಷಗಳು ಹೆಚ್ಚಿನ ಪ್ರಮಾಣದಲ್ಲಿ ಉಳ್ಕೊಳ್ತದೆ. ಸೊ ಅವುಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಅಲ್ಲಿ ಕೆಲವೊಂದು ಈ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ರಾಸಾಯನಿಕ ಬಯೋಕೆಮಿಕಲ್ ಬಯೋಪೆಸ್ಟಿಸೈಡ್ಸ್ ಅಂತೀವಿ ಅಂತವುಗಳನ್ನ ನಾವು ಬಳಕೆ ಮಾಡಬೇಕಾಗತ್ತೆ. ಆದ್ರಿಂದ ಅವುಗಳನ್ನು ಬಳಕೆ ಮಾಡಿದ್ದೇ ಆದಲ್ಲಿ ನಾವು ವಿಷ ಅವಶೇಷಗಳ ಪ್ರಮಾಣ ನಾವು ಭತ್ತದ ಬೆಳೆಯಲ್ಲಿ ಭೂಮಿಯಲ್ಲಿ ಕಟಾವಿನ ಮುಂಚಿನ ನಾವು ಅವುಗಳನ್ನು ಅಲ್ಲೇ ಭೂಮಿಯಲ್ಲಿನೇ ನಾವು ಅವುಗಳ ಅವಶೇಷವನ್ನು ಸಂಪೂರ್ಣವಾಗಿ ಅದನ್ನು ನಿರ್ಲಕ್ಷ್ಯ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ಕಟಾವು ಮಾಡಬೇಕಾಗುತ್ತೆ. ಅಂದರೆ ಈಗ ಬೆಳೆ ಮಾಗಿದ ಮೇಲೂ ಕೆಲವೊಂದು ಅತಿಯಾದ ವಿಷಕಾರಿ ಮತ್ತು ಬಹಳಷ್ಟು ದಿವಸದವರೆಗೆ ಉಳಿತಕ್ಕಂಥ ಕೀಟನಾಶಕಗಳನ್ನು ಸಿಂಪರಣೆ ಮಾಡುವುದು ಬಹಳ ಒಂದು ದುಷ್ಪರಿಣಾಮ ಇದೆ ಸರ್. ರೈತರು ಆ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಬೇಕು ಮತ್ತು ಅವರು ಶಿಕ್ಷಿತರಾಗಬೇಕು. ಸಂಬಂಧಪಟ್ಟ ಸಂಸ್ಥೆಗಳನ್ನು ವಿಜ್ಞಾನಿಗಳನ್ನು ಅವರು ಸಂಪರ್ಕ ಮಾಡಿದ್ದಾದಲ್ಲಿ ಅವರು ಯಾವುದು ವಿಷ ಅವಶೇಷ ಹೆಚ್ಚಿಗೆ ಉಳಿತಕ್ಕಂಥ ರಾಸಾಯನಿಕ ಇದೆ, ಯಾವ ರಾಸಾಯನಿಕ ಅತಿ ವೇಗವಾಗಿ ಕರಗಿ ಹೋಗ್ತಕ್ಕಂಥದ್ದಿದೆ ಅದನ್ನ ಅವರು ತಿಳಿಸ್ತಾರೆ. ಇದು ಯಾಕಂತಂದ್ರೆ ನಾವು ಸ್ವಂತಕ್ಕೆ ಬಳಸದೇ ಇರೋದ ಇಲ್ಲದೇ ಇದ್ರು ನಾವು ಬೆಳೆಸಿ ಕೊಡ್ತಕ್ಕಂಥ ಧಾನ್ಯ ಲಕ್ಷಾಂತರ ಜನಕ್ಕೆ ಅದು ಸರಬರಾಜ್ ಆಗೋದ್ರಿಂದ ಅವರಲ್ಲಿ ವಿಷ ಸೇರ್ತಕ್ಕಂತಹ ಸಾಧ್ಯತೆಗಳಿದೆ. ಹಾಗಾಗಿ ಆ ತರದ ಒಂದು ವಿಷ ಸೇರುವಿಕೆ ನಮ್ಮ ಒಂದು ಪ್ರತಿಯೊಬ್ಬರು ವಿಷ ಸೇರುವಿಕೆ ಆಗದೆ ಹಾಗೆ ನೋಡ್ಕೊಳ್ಳೋದು ಎಲ್ಲರ ಜವಾಬ್ದಾರಿ ಇದೆ. ರೈತರು ಒಬ್ಬರದೇ ಅಲ್ಲ, ಈ ಪ್ಯಾಕ್ ಮಾಡ್ತಕ್ಕಂಥದ್ದು, ಪ್ರೊಸೆಸ್ ಮಾಡ್ತಕ್ಕಂಥದ್ದು, ಮಿಲ್ನವ್ರದಿದೆ, ಅಕ್ಕಿ ಬಳಕೆ ಮಾಡ್ತಕ್ಕಂಥವ್ರದ್ದಿದೆ, ಅಕ್ಕಿನ ಅವರು ವಿದೇಶಕ್ಕೆ ರಫ್ತು ಮಾಡ್ತಕ್ಕಂಥದ್ದಿದೆ. ಇವತ್ತಿನ ಕಾಲದಲ್ಲಿ ಬಹಳಷ್ಟು ಈ ಗುಣಮಟ್ಟ ಪರೀಕ್ಷೆ ಪ್ರಯೋಗಾಲಯಗಳು ಬಂದಿದ್ದಾವೆ. ಗುಣಮಟ್ಟ ಪರೀಕ್ಷೆ ಪ್ರಯೋಗಾಲಯಗಳಲ್ಲಿ ಅತಿ ಹೆಚ್ಚಿನ ವೈಜ್ಞಾನಿಕವಾಗಿ ಅತಿ ಸೂಕ್ಷ್ಮವಾಗಿ ನೋಡ್ತಕ್ಕಂಥ ಸಾಧನಗಳು ಕೂಡ ಬಂದಿದ್ದಾವೆ. ಸೊ ನಮ್ಮ ವಿಶ್ವವಿದ್ಯಾಲಯ ತಗೊಳೋದಾದ್ರೆ ಅಲ್ಲೇ ನಮ್ಮಲ್ಲೇ ತಾವು ನೋಡಿದಿರ. ರೈತರು ಕೂಡ ಇತ್ತೀಚೆಗೆ ಅದರದ್ದು ಒಂದು ಲಾಭವನ್ನು ಪಡ್ಕೋತಾ ಇದ್ದಾರೆ. ಸೊ ನಾವಲ್ಲಿ ಈಗ 90 ಹೆಚ್ಚು ರಾಸಾಯನಿಕದ ಒಂದು ವಿಧಾನವನ್ನು ಕಂಡುಹಿಡಿದಿದ್ದೇವೆ. ಭತ್ತ ಮತ್ತೆ ಈಗ ತೊಗರಿ ಮೆಣಸಿನಕಾಯಿಗಳಲ್ಲಿ ನಾವು ಅದರ ಒಂದು ವಿಷತ್ವದ ಒಂದು ಅಂಶವನ್ನು ನೋಡ್ತಾ ಇದ್ದೀವಿ ಸರ್. ನಾವು ಗುಲ್ಬರ್ಗಾ ಜಿಲ್ಲೆಯಿಂದ ಬೀದರ್ ಜಿಲ್ಲೆಯಿಂದ ನಾವು ತೊಗರಿ ಬೆಳೆಯನ್ನು ತಗೊಂಡಿದ್ದೇವೆ. ಆಮೇಲೆ ಈ ಇದು ಯಾದಗಿರಿ, ರಾಯಚೂರು ಮತ್ತೆ ಬಳ್ಳಾರಿ ಭಾಗದಿಂದ ನಾವು ಮೆಣಸಿನಕಾಯಲ್ಲಿ ನಾವು ಪೀಡನಾಶಕಗಳ ಅವಶೇಷಗಳನ್ನು ನೋಡ್ತಾ ಇದ್ದೀವಿ. ಆಮೇಲೆ ಗಂಗಾವತಿ, ಕೊಪ್ಪಳ, ರಾಯಚೂರು, ಮತ್ತೆ ಯಾದಗಿರಿ ಭತ್ತ ಬೆಳೀತಕ್ಕಂಥ ನಮ್ಮ ಒಂದು ಪದೇ ಕೃಷ್ಣ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಿಂದ ಅಲ್ಲಿ ನಾವು ಈ ಭತ್ತದ ಮತ್ತು ಮಿಲ್ನಿಂದ ರೈಸ್ ಮಿಲ್ನಿಂದ ನಾವು ಸ್ಯಾಂಪಲ್ ತಂದ್ಬಿಟ್ಟು ಅದರಲ್ಲಿ ಏನು ವಿಷದ ಪರಿಣಾಮ ಇದೆ ಆ ಒಂದು ಬರ್ತಕ್ಕಂಥ ವರದಿ ಮೇಲೆ ನಾವು ರೈತರಿಗೆ ನಾವು ನಮ್ಮ ಸಂಸ್ಥೆಯಿಂದ ನಮ್ಮ ಮುಖ್ಯಸ್ಥರು ಅವರು ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳು ಅದರದೊಂದು ಯೋಜನೆಗಳನ್ನು ಸಿದ್ಧಪಡಿಸಲಿಕ್ಕೆ ಅದು ಅನುಕೂಲ ಆಗ್ತದೆ ಸರ್. ಮುಂದಿನ ದಿನಗಳಲ್ಲಿ ಇದು ರೈತರಿಗೆ ಒಂದು ಶಿಕ್ಷಿತರನ್ನಾಗಿ ಮಾಡಲಿಕ್ಕೆ ಒಂದು ಕಾರ್ಯಸೂಚಿ ಮಾಡಲಿಕ್ಕೆ ನಾವು ಈಗ ರೆಡಿ ಆಗ್ತಾ ಇದ್ದೇವೆ. ಈಗ ಮೆಣಸಿನಕಾಯಿ ಬೆಳೆಗೆ ಬಂದಾಗ ಹೌದು, ಮೆಣಸಿನಕಾಯಿ ಬೆಳೆಗೆ ಯಾವ ಹಂತದಲ್ಲಿ ನಾವು ಕೀಟನಾಶಕವನ್ನ ಸಿಂಪರಣೆ ಮಾಡೋದ್ರಿಂದ ಅದರ ಅವಶೇಷ ಜಾಸ್ತಿ ಉಳಿದಂತೆ ಯಾವ ಹಂತದಲ್ಲಿ ಸಿಂಪರಣೆ ಮಾಡೋದನ್ನ ನಾವು ಬಂದ್ ಮಾಡಿಬಿಡಬೇಕು. ಹೌದು ಸರ್, ಈಗ ಮೆಣಸಿನಕಾಯಿ ಬಂದಾಗ ಕೆಂಪು ಮೆಣಸಿನಕಾಯಿ ಒಂದು ಅಂತ ಬೆಳೆ ಪದ್ಧತಿ, ಕೆಂಪು ಮೆಣಸಿನಕಾಯಿ ಅದು ಮೆಣಸಿನಕಾಯಿ ಒಣಗ್ಲಿಕ್ಕೆ ಬಿಡ್ತಕ್ಕಂಥದ್ದು. ಅಲ್ಲಿ ರೈತರು ಯಥೇಚ್ಛವಾಗಿ ಒಂದು 35-40 ರೈತರು 25-30 ಸಿಂಪರಣೆ ಮಾಡ್ತಾರೆ, ಸಿಂಪರಣೆ ಮಾಡ್ತಾರೆ ಸರ್. ಅಲ್ಲಿ ರೈತರು ಆ ಮಟ್ಟದ ಸಿಂಪರಣೆ ಅವರಿಗೆ ಅವಶ್ಯಕತೆ ಇದೆ ಇಲ್ಲ ಅಂತ ಅನ್ಕೊಂಡು ಅವರೇ ನೋಡ್ಕೋಬೇಕಾಗುತ್ತೆ, ಅವಲೋಕನ ಅವರೇ ಮಾಡ್ಕೋಬೇಕಾಗುತ್ತೆ. ಆದಾಗ್ಯೂ ಅವರು ಹಸಿ ಮೆಣಸಿನಕಾಯಿ ಏನಾದರೂ ಅವರು ಅದನ್ನ ಹಸಿ ಮೆಣಸಿನಕಾಯಿ ಕಿತ್ಕೊಂಡ್ಬಿಟ್ಟು ಅದನ್ನ ಮಾರ್ಕೆಟಿಗೆ ಕಳಿಸೋದೇ ಆಗಿದ್ದೆ ಆದರೆ ಅವುಗಳನ್ನ ಒಂದು ಕ್ಷಣ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಸ್ವಲ್ಪ ಹೆಚ್ಚಿಗಿನ ಕೆಲಸ ತಗೊಂಡು ಅದನ್ನ ನೀರಲ್ಲಿ ಜಾಲಾಡಿಸ್ಬಿಟ್ಟು ಅದನ್ನ ಮಾರುಕಟ್ಟೆಗೆ ಕಳಿಸಿದ್ದೆ ಆದ್ರೆ ಸುಮಾರು 75% ಕೀಟನಾಶಕದ ಅವಶೇಷಗಳನ್ನ ಅವರು ತೊಳೆದು ಸ್ವಚ್ಛವಾದ ಪದಾರ್ಥನ ಅವರು ನಾಗರಿಕರಿಗೆ ಕೊಡಬಹುದು. ಸೊ ಒಣಮೆಣಸಿಕಾಯಿ ಏನಾಗಿದೆ ಅಂತಂದ್ರೆ, ಒಣಮೆಣಸಿಕಾಯಿ ಬೆಳೀತಕ್ಕಂತ ರೈತರು, ಒಣಮೆಣಸಿಕಾಯಿಗೋಸ್ಕರ ಬೆಳೀತಕ್ಕಂಥ ರೈತರು ಏನಾಗುತ್ತೆ, ಒಣಮೆಣಸಿಕಾಯಿಗಳನ್ನ ಅವರು ಹದ ಹದವಾಗಿ ವಿಧ ವಿಧ ರೀತಿಯಲ್ಲಿ ಅವರು ಅದನ್ನ ಒಣಗಿಸ್ತಾರೆ. ಹೌದು. ಸೊ ಆ ಮಟ್ಟಿನಲ್ಲಿ ವಿಷ ಕೆಲವೊಂದು ಬೇಗ ಕರಗ್ತಕ್ಕಂಥ ವಿಷ ಈ ಕೀಟನಾಶಕಗಳು ಅದರ ವಿಷ ಪ್ರಮಾಣ ಹೋಗ್ಬಿಡ್ತದೆ. ಈ ಬಹುಕಾಲದೊಳಗೆ ಅಂದ್ರೆ ಜಾಸ್ತಿ ದಿನ ಇರ್ತಕ್ಕಂಥ ಬಹುದಿನಗಳಲ್ಲಿ ಉಳಿತಕ್ಕಂಥ ವಿಷಗಳ ಅವಶೇಷ ಅದರಲ್ಲಿ ಉಳಿಬಹುದು. ಆದರೆ ಆ ಉಳಿಕೆ ಕನಿಷ್ಠವಾಗಿದೆಯೋ, ನಾವು ಸೇವಿಸ್ತಕ್ಕಂಥ ನಮಗೆ ಅದನ್ನು ಸೇವಿಸ್ತಕ್ಕಂಥ ಪ್ರಮಾಣಕ್ಕಿಂತನೂ ಅದು ಕಡಿಮೆ ಇದೆಯೋ ಅಥವಾ ಹೆಚ್ಚಿಗೆ ಅದನ್ನು ನೋಡ್ಕೊಳ್ಳಿಕ್ಕೆ ವಿಶ್ಲೇಷಣೆಗಳನ್ನು ಮಾಡಿಸ್ಬೇಕಾಗುತ್ತೆ. ಹೆಚ್ಚಾಗಿ ಈ ರಫ್ತು ಮಾಡ್ತಕ್ಕಂಥ ಮೆಣಸಿನಕಾಯಿ, ಮೆಣಸಿನಕಾಯಿ ಬೀಜ ಆಗಿರ್ಬೋದು, ಮೆಣಸಿನಕಾಯಿ ಪೌಡರ್ ಆಗಿರ್ಬೋದು, ರಫ್ತು ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಹೋದಾಗ ಅದು ಗುಣಮಟ್ಟದ ಒಂದು ಪ್ರಯೋಗಾಲಯಗಳಲ್ಲಿ ಅದನ್ನು ಶೀಘ್ರವಾಗಿ ಅದನ್ನು ವಿಶ್ಲೇಷಣೆಗೊಳಪಟ್ಟು ನಾವು ರಫ್ತು ಮಾಡ್ತಕ್ಕಂಥ ಆರೋಗ್ಯಯುತವಾಗಿದೆ, ಸ್ವಚ್ಛವಾಗಿದೆ ಇಲ್ಲ ಅದನ್ನು ನಾವು ದೃಢಪಡಿಸ್ಕೊಳ್ಬೇಕಾಗತ್ತೆ ಸರ್. ಈಗ ನಿಮ್ಮಲ್ಲಿ ರೈತರಿಗೆ ತಿಳುವಳಿಕೆಗಳನ್ನು ಕೊಡ್ತಕ್ಕಂಥದ್ದು ಪ್ರಯತ್ನ, ಕೀಟನಾಶಕ ಈ ಥರ ಸಿಂಪರಣೆ ಮಾಡಿ ಈ ಥರ ಮಾಡೋದ್ರಿಂದ ನಿಮ್ಗೆ ಇದಾಗತ್ತೆ, ಇಂಥ ಕೀಟನಾಶಕಗಳು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಏನಾದರೂ ಪ್ರಯತ್ನಗಳು ವಿಶ್ವವಿದ್ಯಾಲಯದಿಂದ ನಡೀತಾವೆ? ಸಾಕಷ್ಟು ಇದೆ ಸರ್. ಈ ಸುಮಾರು 20-30 ಇದನ್ನೇ ನಾವು ಹೇಳ್ಕೊಂಡು ಬಂದಿದ್ದೀವಿ. ಯಾವಾಗ ಈ ಭತ್ತದಲ್ಲಿ ಭತ್ತ ಯಾವಾಗ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಂತು, ಹತ್ತಿ ಯಾವಾಗ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಂತು, ಅವಾಗಿಂದ ನಮ್ಮ ವಿಶ್ವವಿದ್ಯಾಲಯದಾಗಲಿ ಹಿಂದಿನ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗಗಳಿಂದ ಸೂಕ್ಷ್ಮವಾದಂತಹ ಕೆಲವೊಂದು ವಿಷತ್ವ ಇರತಕ್ಕಂಥ ಕೀಟನಾಶಕಗಳನ್ನು ಯಾರೂ ರೆಕಮೆಂಡ್ ಮಾಡಲ್ಲ. ಈಗ ಫೇರ್ ಆಗಿರ್ತಕ್ಕಂಥದ್ದು ಎಲ್ಲ ಜೀವಿಗಳಿಗೂ ಅನುಕೂಲವಾಗಂತಕ್ಕಂಥದ್ದು, ಮತ್ತು ಕೀಟಗಳಷ್ಟೇ ಅವು ನಿಯಂತ್ರಣ ಇರತಕ್ಕಂಥ ಕೀಟನಾಶಕಗಳನ್ನು ಶಿಫಾರಸು ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಏನಾಗಿದೆ ಅಂದರೆ ರೈತರಿಗೆ ಕೆಲವೊಂದು ಈ ಮಾರುಕಟ್ಟೆಯಲ್ಲಿ ಈ ಉತ್ಪಾದಕರು ಈ ಮಾರುಕಟ್ಟೆಗಳಲ್ಲಿ ಇರ್ತಕ್ಕಂಥ ಕೆಲವೊಂದು ಈ ಪೆಸ್ಟಿಸೈಡ್ ಡೀಲರ್ಸ್ ಏನಂತೀವಿ, ಪೆಸ್ಟಿಸೈಡ್ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾರೆ, ರೈತರಿಗೆ ನೇರವಾಗಿ ಅವುಗಳನ್ನ ತಲುಪಿಸ್ತಾ ಇದ್ದಾರೆ. ಹಾಗಾಗಿ ರೈತರಿಗೆ ಏನಂತಂದ್ರೆ ಈ ನೋಂದಣಿ ಆಗದೆ ಇರ್ತಕ್ಕಂಥ ಕೆಲವು ರಾಸಾಯನಿಕಗಳು ಈಗ ರೈತರಿಗೆ ಅವ್ರು ಬಳಸ್ತಾ ಇದ್ದಾರೆ, ಸಿಗ್ತಾ ಇದಾವ ಈ ನೋಂದಣಿ ಆಗಿರಲ್ಲ, ಅದು ನಾವು ರೆಕಮೆಂಡೇಶನ್ ಹೇಳಲ್ಲ, ಅವ್ರ ನೋಂದಣಿನೇ ಇರಲ್ಲ ಅದು. ಸೊ ಆ ಥರದ ಕೀಟನಾಶಕಗಳನ್ನ ಅವಳು ಬಳಕೆ ಮಾಡ್ತಾ ಇದ್ದಾರೆ. ಅವುಗಳಿಂದ ನಾವು ಈ ಸದ್ಯಕ್ಕಂತೂ ಹಾನಿಕಾರಕದ ಒಂದು ಅಂಶಗಳನ್ನು ನೋಡ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಅದರ ವ್ಯತಿರಿಕ್ತ ಪರಿಣಾಮ ಏನಾಗುತ್ತೋ ಗೊತ್ತಿಲ್ಲ. ಈಗ ಯಾವುದೇ ಒಂದು ಕಂಪನಿಯವರು ಒಂದು ರಾಸಾಯನಿಕವನ್ನು ಬಿಡುಗಡೆ ಮಾಡಬೇಕಾದ್ರೆ ಅದು ವಿಜ್ಞಾನಿಗಳಿಂದ ಪರಿಶೀಲನೆ ಆಗಿ ಅದು ಎಷ್ಟರ ಮಟ್ಟಿಗೆ ಇದಾಗಿದೆ, ಎಷ್ಟರ ಮಟ್ಟಿಗೆ ಅದರ ರೆಸಿಡ್ಯೂ ಉಳಿದಂತ ಕಾಲದ್ದು ಪರಿಶೀಲನೆ ಆಗುತ್ತೆ. ಪರಿಶೀಲನೆ ಆದಮೇಲೆ ಅದು ರೆಕಮೆಂಡೇಶನ್ ಅಥವಾ ಶಿಫಾರಸ್ ಆಗುತ್ತೆ. ಇದು ಹೇಗೆ ಕೆಲವೊಂದು ಶಿಫಾರಸ್ ಹಾಗೆ ರೆಕಮೆಂಡೇಶನ್ ಅಥವಾ ಶಿಫಾರಸಿಗೆ ಒಳಗಾಗದಂತ ಕೀಟನಾಶಕಗಳು ಬಿಡುಗಡೆ ಆಗ್ತಿರ್ತಾವೆ, ಹೇಗೆ ಅದು? ಯಾರು ಬಿಡುಗಡೆ ಮಾಡಲ್ಲ ಸರ್, ಬಟ್ ರೈತರಿಗೆ ಕೆಲವು ಮ್ಯಾನುಫ್ಯಾಕ್ಚರರ್ ಅಥವಾ ಕೆಲವರು ನೇರವಾಗಿ ಅದು ನಾವು ಯಾರು ಅಂತ ಹೇಳಕ್ ಬರಲ್ಲ, ನಮಗೆ ಆ ತರದ ಗೊತ್ತಿರೋದಿಲ್ಲ ಸರ್. ಸೊ ಆ ತರದ ರಾಸಾಯನಿಕಗಳು ಇವತ್ತು ಬಳಕೆ ಹೆಚ್ಚಾಗಿರೋದ್ರಿಂದ ಈ ಕೀಟನಾಶಕಗಳ ಉಳಿಕೆ, ಯಾಕಂದ್ರೆ ನಾವು ಭತ್ತಕ್ಕೆ 1-2 ಕೀಟನಾಶಕಗಳನ್ನ ನಾವು 45 ದಿನಗಳವರೆಗೆ ಯಾವ್ದಾದ್ರು ಒಂದು ಶಿಫಾರಸು ಮಾಡ್ಬೇಕಂತ ಹಂತದಲ್ಲಿ, ಯಾರಾದರೂ ಒಬ್ರು ಯಾವ್ದೋ ಒಂದು ಬಯೋ ಪ್ರಾಡಕ್ಟ್ ಅಂತ ಅನ್ಕೊಂಡು ಅಥವಾ ಬಯೋ ಟಾನಿಕ್ ಅಂತ ಅನ್ಕೊಂಡು ಕೊಡ್ತಕ್ಕಂಥ ಸಮಯದಲ್ಲಿ ಅದರಲ್ಲಿ 10-15 ಕೀಟನಾಶಕಗಳು ಇದ್ದಿದ್ದು ಒಂದು ಉದಾಹರಣೆ ನಮ್ಮಲ್ಲಿ ಇದೆ, ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಸೊ 10-15 ರಾಸಾಯನಿಕಗಳನ್ನ ಒಂದರಲ್ಲಿ ಅವರು ಸೇರಿಸ್ಬಿಟ್ಟು ಕೊಟ್ಟಾಗ ಏನಾಗುತ್ತೆ, ಅದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳು ಕೂಡ ಅದಕ್ಕೆ ಹಾನಿಕಾರಕವಾದ ವಿಷಕ್ಕೆ ಅವು ಒಳಗಾಗ್ತವೆ ಸರ್. ಸೊ ಇದರದ್ದು ಒಂದು ಇದು ಈಗಿಂದಲ್ಲ, ಇದು ಸುಮಾರು ವರ್ಷಗಳಿಂದ ಇದರದೊಂದು ಚರ್ಚೆ ನಡೀತಾ ಇದೆ. ಸೊ ಈ ಥರದ್ದು ಒಂದು ವ್ಯವಸ್ಥೆ ಅಂದ್ರೆ ಬರಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ಈಗ ದ್ರಾಕ್ಷಿಗೆ ಬಂದಾಗ ದ್ರಾಕ್ಷಿಗೂ ಅತಿಯಾದ ಒಂದು ರಾಸಾಯನಿಕಗಳನ್ನ ಬಳಸ್ತಾರಂತಕ್ಕಂಥ ವಿಚಾರ, ಇಲ್ಲಿ ಯಾವ ಒಂದು ರಾಸಾಯನಿಕ ಅಂಶಗಳು ಕಂಡು ಬರ್ತದೆ ದ್ರಾಕ್ಷಿಯಲ್ಲಿ, ಹೇಗೆ ಇದನ್ನು ಕಡಿಮೆ ಮಾಡಬೇಕಾದ್ರೆ ಏನು ಮಾಡಬೇಕಾಗಿದೆ? ದ್ರಾಕ್ಷಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ದ್ರಾಕ್ಷಿ ಬೆಳೆ ಅತಿ ಹೆಚ್ಚು ಕೀಟನಾಶಕಗಳನ್ನ ಇದು ಈ ಬೆಳೆ ಬೆಳೆಯಬೇಕಾದ್ರೆ ರೈತರು ಕೀಟನಾಶಕಗಳನ್ನ ಬಳಕೆ ಮಾಡ್ತಾರೆ. ಹೌದು. ಸೊ ಇಲ್ಲಿ ಕೀಟನಾಶಕಗಳನ್ನ ಬಳಕೆ ಮಾಡಿದ್ದು ಒಂದೇ ಅಲ್ಲ, ಕೀಟನಾಶಕಗಳ ಉಳಿಕೆ ಕೂಡ ಬಹಳಷ್ಟು ಕಂಡು ಬಂದಿದೆ ಸರ್. ಬಹಳಷ್ಟು, ಈಗ ಸುಮಾರು 350 ಕೋಟಿಗೂ ಹೆಚ್ಚಿಗೆ ಪದಾರ್ಥ ಕೆಲವೊಂದು ಭಾಗದಿಂದ ವಾಪಸ್ ಬಂದಿದ್ದು ಒಂದು ಉದಾಹರಣೆ ಇದೆ ಸರ್. ಇದರಲ್ಲಿ ಕೀಟನಾಶಕಗಳ ಜೊತೆಗೆ ದ್ರಾಕ್ಷಿಯ ಗಾತ್ರ ಹೆಚ್ಚಿಗೆ ಮಾಡೋದು, ದೊಡ್ಡ ಸೈಜ್ ಅನ್ನ ಮಾಡ್ಲಿಕ್ಕೆ ಅದಕ್ಕೆ ಕ್ವಾಲಿಟಿ ಹಾರ್ಮೋನ್ಸ್, ಗ್ರೋತ್ ರೆಗ್ಯುಲೇಟರ್ಸ್ ಬಹಳಷ್ಟು ಉಪಯೋಗ ಮಾಡ್ತಿರ್ತಾರೆ. ಉದಾಹರಣೆಗೆ ನಾನು ಹೇಳ್ತೇನೆ, ಮಹಾರಾಷ್ಟ್ರದಲ್ಲಿ ಈ ಕ್ಲೋರ್ಮಿಪಿಕ್ವಾಟ್ ಕ್ಲೋರೈಡ್ ಅಂತಕ್ಕಂಥ ಒಂದು ರಾಸಾಯನಿಕ ಬಳಸ್ತಾರೆ ಅದಕ್ಕೆ, ಅದೇ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಬಳಸ್ತಾರೆ ಅದನ್ನ. ಸೊ ಅದು ಏನಾಗಿದೆ ಅಂದ್ರೆ ಅದರ ಅಂಶನೂ ಅಷ್ಟೇ ಒಂದು, ಈ ಕೀಟನಾಶಕಗಳ ಅವಶೇಷ ಏನಿದೆ ಅಷ್ಟೇ ಪ್ರಮಾಣದಲ್ಲಿ ಅದರದ್ದು ಈ ಬೆಳೆ ಪ್ರಚೋದಕಗಳು ಏನು ಕರಿತೀವಿ ನಾವು ಗ್ರೋತ್ ರೆಗ್ಯುಲೇಟರ್ಸ್, ಅದರದ್ದು ಪ್ರಮಾಣನೂ ಕೂಡ ಹಂತವಾಗೇ ಇರಬೇಕು. ಆ ಒಂದು ಹಂತ ವಿಷದ ಹಂತಕ್ಕಿಂತ ಕೆಳಗೆ ಇರಬೇಕು. ಅದು ಕೂಡ ಹೆಚ್ಚಿಗೆ ಆದಾಗ ಅದನ್ನು ಬಳಸ್ತಕ್ಕಂಥ ದ್ರಾಕ್ಷಿಯನ್ನು ಬಳಸ್ತಕ್ಕಂಥ ಈ ಸಾಮಾನ್ಯ ನಾಗರಿಕರಲ್ಲಿ ಅದರ ವಿಷತ್ವ ಉಳ್ಕೊಳ್ತದೆ. ಸೊ ಕ್ಲೋರ್ಮಿಪಿಕಾಟ್ ಕ್ಲೋರೈಡ್ ಅಂತಕ್ಕಂಥದ್ದು ಒಂದು ಒಂದು ಗ್ರೋತ್ ರೆಗ್ಯುಲೇಟರ್, ಅದರ ಒಂದು ಬೆಳೆ ಪ್ರಚೋದಕ ಅಂತ ಹೇಳ್ತೀವಿ ಸರ್ ನಾವು. ಇದರ ಬಳಕೆ ಹೆಚ್ಚಾಗಿದೆ, ಅದರ ಗಾತ್ರ ಹೆಚ್ಚಿಗೆ ಮಾಡಲಿಕ್ಕೆ ಅಥವಾ ಅದರದ್ದು ಸಕ್ಕರೆ ಅಂಶನ ಹೆಚ್ಚಿಗೆ ಮಾಡಲಿಕ್ಕೆ ಏನೋ ಒಂದಕ್ಕೆ ಅವರು ಬಳಕೆ ಮಾಡ್ತಾ ಇದ್ದಾರೆ ಅದನ್ನು. ಸೊ ಅದರದ್ದು ಒಂದು ಅಂಶದಿಂದ ಈ ದ್ರಾಕ್ಷಿ ಬೆಳೆ ಕೆಲವೊಂದು ದೇಶಗಳಿಂದ ರಫ್ತಾಗಿರ್ತಕ್ಕಂಥ ದ್ರಾಕ್ಷಿ ವಾಪಸ್ ಬಂದಿದ್ದು ಉದಾಹರಣೆಗಳಿದ್ದಾವೆ ಇದೆ ಸರ್. ಈ ಹಾಗೆ ನೋಡಿದ್ರೆ ಈ ಇದ್ರಲ್ಲಿ ನೋಡಿದ್ರೆ ಯಾವುದು ನಮ್ಮ ಈ ಮಾವಿನಕಾಯಲ್ಲಿ ನೋಡಿದಾಗ ಮಾವಿನ ಹಣ್ಣನ್ನ ಈ ಆಲ್ಫಾನ್ಸೋ ಒಂದು ತಳಿಯಲ್ಲಿ ಮಾವಿನ ಹಣ್ಣನ್ನ ಹಣ್ಣು ಮಾಡ್ತಕ್ಕಂಥ ಒಂದು ರಾಸಾಯನಿಕ ಉಪಯೋಗ ಮಾಡ್ತಾರೆ. ಹಣ್ಣು ಮಾಡ್ಲಿಕ್ಕೆ, ಬಾಳೆಕಾಯಿನೂ ಹಣ್ಣು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಅದರದ್ದು ಪ್ರಮಾಣ ಏನಾಗಿದೆ ಅಂದ್ರೆ ಅದು ಹೆಚ್ಚಿಗೆ ಆಗಿದೆ, ಅದ್ರ ಪ್ರಮಾಣ ಅದರ ಅಂಶ ಅದರಲ್ಲಿ ಹುದಿಕೊಂಡು ಅದು ಹೆಚ್ಚಿಗೆ ಆಗಿದೆ. ಸೊ ಹೆಚ್ಚಿಗೆ ಆದಾಗ ಅದನ್ನ ವಿಶ್ಲೇಷಣೆ ಮಾಡಿ ನೋಡಿದ್ದಾರೆ. ವಿಶ್ಲೇಷಣೆ ಮಾಡಿ ನೋಡಿದಾಗ ಇದು ಕ್ಯಾನ್ಸರ್ ಕಾರಕವಾದ ಒಂದು ಅಂಶ ಪತ್ತೆ ಆಗಿದೆ. ಸೊ ಹಾಗಾಗಿ ಆ ಥರದ್ದು ಒಂದು ಆಲ್ಫಾನ್ಸೋ ಈ ಮಾವಿನ ತಳಿಯಿದ್ದು ಒಂದು ಮಾವಿನ ರಫ್ತು ಏನಾಗಿತ್ತು ಅಬುದಾಬಿಗೆ, ಅದು ಕೂಡ ಅಲ್ಲಿ ಚರ್ಚೆಗೊಳಗಾಯಿತು, ಅದು ಕೂಡ ಒಂದು ತನಿಖೆಗೆ ಒಳಗಾಯಿತು. ಹಾಗಾಗಿ ಇಲ್ಲಿ ರೈತರು ಬಳಸ್ತಕ್ಕಂಥ ರಾಸಾಯನಿಕಗಳು ಅವುಗಳ ಶಿಫಾರಸಿನ ಆಧಾರದ ಮೇಲೆ ಇರಬೇಕು, ಮತ್ತು ಆಯಾ ಬೆಳೆಗಳಿಗೆ ಮತ್ತು ಆಯಾ ಹಂತಕ್ಕೆ ಆಯಾ ಪ್ರದೇಶಕ್ಕೆ ಮಾತ್ರ ಬಳಕೆ ಮಾಡಬೇಕು. ರಫ್ತು ಮತ್ತು ಆಮದು ನೀತಿಯ ಮೇಲೆ ಏನು ನಮ್ಮದು ಈ ಈ ಕೀಟನಾಶಕಗಳ ಅವಶೇಷಗಳಾಗಿರ್ಬೋದು ಅಥವಾ ಮಾಲಿನ್ಯಕಾರಕಗಳ ಅವಶೇಷಗಳಾಗಿರ್ಬೋದು, ಅವುಗಳನ್ನ ನಾವು ಸಂಪೂರ್ಣವಾಗಿ ನಾವು ನೋಡಬೇಕಾಗತ್ತೆ. ಇದರಲ್ಲಿ ಏನಂತೀವಿ ನಾವು, ಸುಧಾರಿತ ಬೇಸಾಯ ಪದ್ಧತಿ ಅಂತೀವಿ, ಅದು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಸೊ ಇಲ್ಲಿ ನಾವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಗಳನ್ನ ನಾವು ಚಾಚೂ ತಪ್ಪದೆ ನಾವು ಅವುಗಳನ್ನ ಪಾಲನೆ ಮಾಡದಿದ್ದ ಅದರಲ್ಲಿ ಅವುಗಳನ್ನ ನಾವು ಈ ಅಂಶಗಳನ್ನ ನಾವು ಹೇಳಿರ್ತಕ್ಕಂಥ ಪ್ರಮಾಣದ ಕೆಳಗೆ ನಾವು ಅವುಗಳನ್ನ ಕಾಪಾಡ್ಕೊಂಡ್ಬಿಟ್ಟು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಬೆಳೆಗಳನ್ನು ನಾವು ರಫ್ತು ಮಾಡೋದ್ರಿಂದ ರೈತರು ಹೆಚ್ಚಿನ ಲಾಭಗಳ ಗಳಿಕೆ ಮಾಡ್ಕೋಬಹುದು ಅಂತ ನಾವು ಅಭಿಪ್ರಾಯ ಪಡ್ತೀವಿ ಸರ್. ಈಗ ಇತ್ತೀಚೆಗೆ ನ್ಯಾನೋ ಒಂದು ತಂತ್ರಜ್ಞಾನ ಬಂದ್ಮೇಲೆ ನ್ಯಾನೋ ಕೆಮಿಕಲ್ಸ್ ಅಂತೇಳಿ ಎಲ್ಲ ಬಂದಿದ್ದಾವೆ. ಈಗ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಅಂದ್ರೆ ರೈತರು 1 ಲೀಟರ್ ನೀರಿಗೆ 0.1 ml ಹಾಕಿ ಸಿಂಪರಣೆ ಮಾಡ್ತಾ ಇದ್ದಾರೆ. ಇವು ಹೇಗೆ ಈ ನ್ಯಾನೋ ಟೆಕ್ನಾಲಜಿ ಒಂದು ತಂತ್ರಜ್ಞಾನದಿಂದ ಬಂದಂತಹ ಕೀಟನಾಶಕಗಳು ಹೇಗಿದಾವೆ ಇತ್ತೀಚೆಗೆ ನಿಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ? ಇದರದ್ದು ಇನ್ನು ಪ್ರಯೋಗಾಲದ ಹಂತದಲ್ಲೇ ಇದರದ್ದು ಬಳಕೆ ನಡೆದಿದೆ ಸರ್. ಇದು ಪ್ರಯೋಗಾಲಯದಲ್ಲಿ ಇದರದ್ದು ಬಳಕೆ ನಡೆದಿದೆ. ಪ್ರಯೋಗಾಲಯದಲ್ಲಿ ಅದರದ ಒಂದು ಸೂಕ್ಷ್ಮತೆ ಮತ್ತು ಅದರ ಒಂದು ವಿಷತ್ವದ ಮತ್ತು ಅದನ್ನು ಹತೋಟಿ ಮಾಡ್ತಕ್ಕಂಥ ಒಂದು ಕ್ರಿಯೆ ಏನಿದೆ ನೋಡಿಕೊಂಡು ಅದನ್ನು ನಾವು ಈ ಬೆಳೆಗಳಿಗೆ ನೇರವಾಗಿ ಅದನ್ನು ಸಿಂಪಡಣೆ ಮಾಡ್ತಕ್ಕಂಥ ಕಾರ್ಯಗಳು ಮುಂದಿನ ದಿನದಲ್ಲಿ ಅದರ ಪ್ರಯೋಗಗಳು ನಡಿಬೋದು ಸರ್. ಈ ಸದ್ಯದ ಮಟ್ಟಿಗೆ ಈಗ ವಿದ್ಯಾರ್ಥಿಗಳಾಗಲಿ ಅಥವಾ ಈ ವಿಜ್ಞಾನಿಗಳಾಗಲಿ ಏನು ಮಾಡ್ತಿದ್ದಾರೆ ಅಂದರೆ ಪ್ರಯೋಗಾಲಯದಲ್ಲಿ ಇದರದ ಒಂದು ಎಫಿಕಸಿ ಏನಿದೆ, ಇದರದ್ದು ಟಾಕ್ಸಿಸಿಟಿ ಅಂತ ಹೇಳ್ತೀವಿ ನಾವು, ಇದರ ವಿಷತ್ವ ಏನಿದೆ, ಇದು ಕಂಟ್ರೋ, ಇದ್ರ ಮೇಲೆ ನಾವು ಯಾವುದೇ ಒಂದು ಜೀವಿ ಮೇಲೆ ಪ್ರಯೋಗ ಮಾಡಿದಾಗ, ಇದು ಕೀಟ ಆಗಿರ್ಬೋದು ರೋಗ ಆಗಿರ್ಬೋದು ಯಾವುದೇ ಒಂದು ಜೀವಿ ಮೇಲೆ ಪ್ರಯೋಗ ಮಾಡಿದಾಗ ಅದರದ್ದು ಅಂಶ ಏನಿದೆ, ಅದು ಏನು ಮಾಡ್ತದೆ ಅಂತಕ್ಕಂಥದ್ದು ಇನ್ನು ಪ್ರಯೋಗಾಲಯದ ಮಟ್ಟದಲ್ಲಿ ಇದೆ ಸರ್. ಅದು ಮುಂದಿನ ದಿನಗಳಲ್ಲಿ ಅದು ಈ ಕ್ಷೇತ್ರದ ಪ್ರಯೋಗಾಲಯಕ್ಕೆ ಹೋಗ್ಬೋದು ಸರ್. ಒಟ್ಟಾರೆ ರೈತರಿಗೆ ನಿಮ್ಮ ಕಿವಿಮಾತೇನು, ಈ ಒಂದು ನಾವು ಉತ್ಪಾದನೆ ಮಾಡ್ತಕ್ಕಂಥ ಹಣ್ಣು ತರಕಾರಿ ದವಸ ಧಾನ್ಯಗಳಲ್ಲಿ ಕೀಟನಾಶಕದ ಅಂಶ ಇರಬಾರದು ಅಂತಂದರೆ ರೈತರು ಏನು ಮಾಡಬೇಕು ಸರ್? ರೈತರು ಮೊದಲನೇದಾಗಿ ಶಿಫಾರಸು ಮಾಡಿರ್ತಕ್ಕಂತಹ ಆ ಹಂತಕ್ಕೆ, ಈಗ ಶಿಫಾರಸು ಅಂತ ತಕ್ಷಣ ಈ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಈಗ ಪ್ರೊಫೆನಫಾಸ್ ಅಂತಕ್ಕಂಥದ್ದು ತೊಗರಿಯಲ್ಲಿ 40-50 ದಿನ 60 ಅಥವಾ ತತ್ತಿ ಇಡ್ತಕ್ಕಂಥ ಸಮಯದಲ್ಲಿ ಈ ಹೆಲಿಕೋರ್ಪ ತತ್ತಿನಾಶಕ ಟೈಮಲ್ಲಿ ಹೊಡಿಬೇಕಂತ, ಇದನ್ನ ನಾವು ಹೆಲಿಕೋರ್ಪ ಈ ಹಸಿರು ಕೀಡೆ ನಾಲ್ಕು ಅಥವಾ ಐದನೇ ಹಂತದಲ್ಲಿ ಇದ್ದಾಗ ಸ್ಪ್ರೇ ಮಾಡಿದ್ದೆ ಆದಲ್ಲಿ ಅದು ಹಸಿರು ತೊಗರಿ ಕಾಯಿಯನ್ನು ನಾವು ಬಳಕೆ ಮಾಡ್ತೀವಿ, ಅಲ್ಲಿ ಬಹಳಷ್ಟು ವಿಷತ್ವ ಪರಿಣಾಮ ಹೊಂದಿದೆ ಸರ್. ಹಾಗಾಗಿ ರೈತರಿಗೆ ಶಿಫಾರಸು ಮಾಡಿದ ಸಮಯ ಮತ್ತು ಶಿಫಾರಸು ಮಾಡಿದ ರಾಸಾಯನಿಕ ಮತ್ತು ಅದರ ಪ್ರಮಾಣವನ್ನ ಚಾಚೂ ತಪ್ಪದೆ ಪಾಲನೆ ಮಾಡಬೇಕು, ಅದು ಒಂದು. ಎರಡನೇದು, ಯಾವುದೇ ಕಾರಣಕ್ಕೂ ಕಾಯಿ ಕಟ್ಟುವ ಅಥವಾ ಹೂವಾಡುವ ಸಮಯದಲ್ಲಿ ವಿಷಕಾರಿ ಹೆಚ್ಚಿನ ವಿಷಕಾರಿ ಈ ರೆಡ್ ಲೇಬಲ್ ಪೆಸ್ಟಿಸೈಡ್ಸ್ ಅಂತೀವಿ, ಯೆಲ್ಲೋ ಲೇಬಲ್ ಪೆಸ್ಟಿಸೈಡ್ಸ್, ಅವುಗಳನ್ನ ನಾವು ಅತಿ ಕಡಿಮೆ ಬಳಕೆ ಮಾಡಬೇಕು ಅಥವಾ ಬಳಕೆ ಮಾಡದೇ ಇದ್ರೂ ಪರವಾಗಿಲ್ಲ. ಈ ಬ್ಲೂ ಲೇಬಲ್ ಮತ್ತೆ ಗ್ರೀನ್ ಲೇಬಲ್ ಪೆಸ್ಟಿಸೈಡ್ಸ್ಗಳನ್ನ ನಾವು ಅಲ್ಟರ್ನೇಟ್ ಪೆಸ್ಟಿಸೈಡ್ ಆಗಿ ಬಳಕೆ ಮಾಡ್ಕೋಬೇಕು, ಅವುಗಳನ್ನ ಬಳಕೆ ಮಾಡಿಬಿಟ್ಟು ನಾವು ಕೀಟ ಹತೋಟಿ ರೋಗ ಹತೋಟಿನ ಮಾಡ್ಕೋಬೇಕಾಗುತ್ತೆ. ಒಳ್ಳೇದು ಡಾಕ್ಟರ್ ಹರಿಶ್ಚಂದ್ರ ನಾಯಕ್ ಅವರೇ, ಇದುವರೆಗೂ ಈ ನಮ್ಮ ಕೃಷಿ ಉತ್ಪನ್ನಗಳಲ್ಲಿ ಈ ಒಂದು ಪೀಡನಾಶಕದ ಅಂಶ ಯಾವ ರೀತಿ ಉಳಿಯುತ್ತೆ, ಅದಕ್ಕೆ ರೈತರು ಏನು ಮಾಡಬೇಕಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ರೈತ ಬಾಂಧವರು ಸಾಕಷ್ಟು ಉತ್ಪಾದನೆಯನ್ನು ಮಾಡ್ತಾರೆ, ತಾವು ತಿನ್ನೋದಲ್ಲದೆ ಇತರರಿಗೂ ಮಾರುಕಟ್ಟೆಗೆ ಕಳಿಸಿ ಎಲ್ಲ ಜನರು ಅದನ್ನು ಉಪಯೋಗ ಮಾಡ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಭತ್ತ ಇರ್ಬೋದು, ಮೆಣಸಿನಕಾಯಿ, ಮಾವಿನ ಹಣ್ಣು, ಹಲವಾರು ತರಕಾರಿಗಳನ್ನು ರೈತರು ಬೆಳೀತಾ ಇದ್ದಾರೆ. ವಿಷಕಾರಿ ಪೂರಿತ ಅಂಶ ಇರ್ತಕ್ಕಂಥ ಕೀಟನಾಶಕಗಳನ್ನು ಅಥವಾ ರೋಗನಾಶಕಗಳನ್ನು ಬೆಳೆಯ ಒಂದು ಕಟಾವಿನ ಹಂತದಲ್ಲಿ ರೈತರು ದಯವಿಟ್ಟು ಬಳಸಬಾರ್ದು. ಜೊತೆಗೆ ಕಟಾವಿನ ಹಂತದಲ್ಲಿ ಏನಾದರೂ ರೋಗ ಮತ್ತು ಕೀಟಗಳ ಬಾಧೆ ಕಂಡು ಬಂದಾಗ ಜೈವಿಕ ಕೀಟನಾಶಕ ಅಥವಾ ರೋಗ ನಾಶಕಗಳನ್ನು ಬಳಸೋದ್ರಿಂದ ಇದನ್ನು ತಪ್ಪಿಸ್ಬೋದು. ರೈತರು ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮತ್ತು ಶಿಫಾರಸು ಮಾಡಿದ ಬೆಳೆಯ ಹಂತದಲ್ಲಿ ಮಾತ್ರ ಉಪಯೋಗ ಮಾಡಲಿಕ್ಕೆ ಮುಂದಾದರೆ ಖಂಡಿತ ನಾವು ಈ ಒಂದು ಹಲವಾರು ಅವಾಂತರಗಳಾಗ್ತಾ ಇದ್ದಾವೆ ನಾವು ನೋಡಿದ್ದೇವೆ. ನಾರ್ತ್ ಕೇರಳ ಅಥವಾ ಈ ಉಡುಪಿ ಭಾಗದಲ್ಲೆಲ್ಲ, ಮಂಗಳೂರು ಭಾಗದಲ್ಲೆಲ್ಲ ಎಂಡೋಸಲ್ಫಾನ್ ಬಳಕೆಯಿಂದ ಯಾವ ರೀತಿ ಕೆಟ್ಟ ಪರಿಣಾಮ ಅಥವಾ ಎಷ್ಟು ಜನ ತೊಂದರೆಗೆ ಒಳಗಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕಂಡಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ರೈತರು ಹಿತಮಿತವಾಗಿ ಕೀಟನಾಶಕಗಳನ್ನು ಅಂದರೆ ಸೇಫರ್ ಕೀಟನಾಶಕಗಳನ್ನು, ನೀವು ಹೇಳಿದ್ರೆ ಈಗ ಈ ಒಂದು ಗ್ರೀನ್ ಲೇಬಲ್ ಇದ್ದಂಥ ಕೀಟನಾಶಕಗಳನ್ನು, ಬ್ಲೂ ಲೇಬಲ್ ಇದ್ದಂಥ ಕೀಟನಾಶಕಗಳನ್ನು ಬಳಸಲಿ, ಆದರೆ ರೆಡ್ ಲೇಬಲ್ ಇದ್ದಂಥ ಕೀಟನಾಶಕಗಳನ್ನ ದಯವಿಟ್ಟು ರೈತ ಬಾಂಧವರು ಬಳಸಬಾರ್ದು. ಇದುವರೆಗೆ ಕೆಲವೊಂದಿಷ್ಟು ವಿಚಾರವನ್ನು ರೈತರೊಂದಿಗೆ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ರಫ್ತು ಮಾಡುವ ಕೃಷಿ ಉತ್ಪನ್ನಗಳನ್ನು ಮತ್ತು ವಿಷಕಾರಿ ಅಂಶಗಳನ್ನು ಪತ್ತೆ ಹಚ್ಚುವುದು ಮತ್ತು ಅದರ ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ಹರಿಶ್ಚಂದ್ರ ಆರ್ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದರೆ, ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತ್ತಿ. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.5-31.2 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 19.5-21.2 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-83% ಮತ್ತು ಕನಿಷ್ಠ ಆರ್ದ್ರತೆ 36-43% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 3.3-10.5 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಶೀತ ವಾತಾವರಣದಲ್ಲಿ ಕಳಪೆ ಬೇರಿನ ಚಟುವಟಿಕೆಯಿಂದ ಸಸ್ಯವು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದಿಲ್ಲ. ಆದ್ದರಿಂದ ಪೋಷಕಾಂಶಗಳನ್ನು ಸಿಂಪರಣೆಯ ಮೂಲಕ ರೈತ ಬಾಂಧವರು ಕೊಡಬೇಕು. ಇನ್ನು ಶೀತದಿಂದ ಬೆಳೆಗಳನ್ನು ರಕ್ಷಿಸಲು ಸಂಜೆಯ ಸಮಯದಲ್ಲಿ ಲಘುವಾಗಿ ಆಗಾಗ ನೀರನ್ನು ಹಾಸಬೇಕು. ಎಳೆಯ ಹಣ್ಣಿನ ಗಿಡಗಳನ್ನು ಒಣಹುಲ್ಲಿನ ಅಥವಾ ಪಾಲಿಥಿನ್ ಹಾಳೆಗಳು ಅಥವಾ ಗೋಣಿ ಚೀಲಗಳಿಂದ ರಕ್ಷಿಸಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದೆ. ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಮ್ಲ NAAನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಹಿಂಗಾರಿ ಜೋಳದಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆಗಳ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಇನ್ನು ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ರೈತ ಬಾಂಧವರು ಸಿಂಪರಣೆ ಮಾಡಬೇಕು. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾರ್ಪರ ಕೀಡೆ ಕಾಣಿಸಿಕೊಂಡಿದ್ದು